ಈ 28ನೇ ಪದ್ಯದಲ್ಲಿ ದ್ವಾದಶ ಆದಿತ್ಯರ ವಿಚಾರವನ್ನು ತಿಳಿಸ್ತಾರೆ. ದೇವಶಕ್ರ ನುರುಕ್ರಮನು ಮಿತ್ರ ವರುಣ ಪರ್ಜನ್ಯ ಭಗ ಪೂಷ ವಿವಸ್ವಾನ್ ಸವಿತೃಧಾತ ಆರ್ಯಮಾತ್ವಷ್ಟೃ ದೇವಕೀಸುತನಲ್ಲಿ ಸವಿತೃ ವಿಭಾವ ಸುಸುತ ಭಾನು ಎನಿಸುವ ಜಾವನಪಯುತ ವೀರಸೇನನು ತ್ವಷ್ಟೃನಾಮಕನು. ಅದಿತಿ ಮಕ್ಕಳಾದ ಆದಿತ್ಯರು 12 ಜನ. ಇವರಲ್ಲಿ 6 ಮಂದಿ ಬೇರೆ ಬೇರೆ ಕಕ್ಷಗಳಲ್ಲಿ ಮೇಲೆ ಬರ್ತಾರೆ. ಈ 12 ಜನ ಯಾರ್ಯಾರು ಅಂದರೆ ಶಕ್ರ, ಉರುಕ್ರಮ, ಮಿತ್ರ, ವರುಣ, ಪರ್ಜನ್ಯ, ಭಗ, ಪೂಷ, ವಿವಸ್ವಾನ್, ಸವಿತೃ, ಧಾತ, ಅರ್ಯಮ, ತ್ವಷ್ಟೃ. ಇವರಲ್ಲಿ ಸವಿತೃ ಅನ್ನೋ ಸೂರ್ಯ ಶ್ರೀಕೃಷ್ಣ ಸತ್ಯಭಾಮೆಯರ ಮಗನಾಗಿ ಭಾನುವನ್ನ ಹೆಸರಿನಿಂದ ಕರೆಸ್ಕೋತಾನೆ. ತ್ವಷ್ಟೃ ಆದಿತ್ಯ ಜಾವನಪ ಅನ್ನೋ ಯಮನ ಆವೇಶದೊಂದಿಗೆ ಪಾಂಡ್ಯ ದೇಶಾಧಿಪತಿ ವೀರಸೇನನಾಗಿ ಅವತಾರವನ್ನು ಮಾಡ್ತಾನೆ. ಚಿತ್ರಾಂಗದೆಯ ತಂದೆ. ಈ 12 ತಿಂಗಳಿಗೆ 12 ಮಂದಿ ಸೂರ್ಯರು ಅಧಿಪತಿ ಅಂತ ಕರೆಸ್ಕೋತಾರೆ. ತಿಂಗಳಿಗೆ ಬರುತ್ತಿಹ ಪಿಂಗಳದ ನಾಮವನ್ನು ಬರೆವೆನು ಇಂಗಿ ತಜ್ಞರು ಕೇಳುವುದು ಉದಾಸೀನ ಮಾಡದಲೆ ಅಂತ ಪ್ರಾಣೇಶ ವಿಠಲದಾಸರು ಒಂದು ಕೃತಿಯಲ್ಲಿ ಬರೀತಾರೆ. ಧಾತ ಚೈತ್ರಕ್ಕೆ ಅರ್ಯಮ್ಮ ಎಂಬಾತ ವೈಶಾಖಕ್ಕೆ, ಸುಜ್ಯೇಷ್ಠಕ್ಕೆ ನಾತನೆನಿಸುವ ಮಿತ್ರ ಆಷಾಢಕ್ಕೆ ಬಹ, ವರುಣ ಖ್ಯಾತನಾಗಿಹ ಶ್ರಾವಣಕ್ಕೆ ಪುರುಹೂತ, ಭಾದ್ರಪದಕ್ಕೆ ವಿವಸ್ವಾನ್, ಭೂತಿಯುತನಾಗಿರುವ ತ್ವಷ್ಟೃ ಅಶ್ವಿನ ಮಾಸದಲ್ಲಿ, ಹರಿದಿನಪ ಅಂದರೆ ಉರುಕ್ರಮ ಕಾರ್ತೀಕ ಮಾಸದಿ ಇರುತಿಹನು ಮಾರ್ಗಶಿರ ಸವಿತೃ ವರದ ಭಗ ಪುಷ್ಯದಲ್ಲಿ, ಪೂಷ ಮಾಘ ಮಾಸದಲ್ಲಿ, ಸುರನದಿಯ ಮೊದಲಾಗಿಹ ಐವರಿಗೆ ಸಮ ಪರ್ಜನ್ಯ ಪಾಲ್ಗುಣ ಅರಿತು ಇಂತು ಯಥಾವಿಧಿಯೋಳು ಅರ್ಘ್ಯವನ್ನು ಕೊಟ್ಟು ಜಪವ ಮಾಡುತ್ತಿಹ ಧನ್ಯರಿಗೆ ಪಾಪಗಳೋಡಿಸುತ್ತ ದಯದಿಂದ ಏನೇನು ಬೇಡಿದಿಷ್ಟವ ಕೊಟ್ಟು ಕರ್ಮಕ್ಕೆ ಸಾಕ್ಷಿ ತಾನಾಗಿ ಮಾಡುವನು ಸಂರಕ್ಷಣೆಯ ಒಡನಾಡುವನು ಬಿಡವಂದರಕ್ಷಣ ಈಡು ಇಲ್ಲದ ಮಹಿಮ ಶ್ರೀ ಪ್ರಾಣೇಶ ಬಿಟಲನು ಅಂತ ತಿಳಿಸ್ತಾರೆ. ಮೇಲಿನ ಕಕ್ಷೆಗಳಲ್ಲಿ ಬರ್ತಕ್ಕಂಥ 6 ಜನ ಅಂದರೆ ಉರುಕ್ರಮ ಸಾಕ್ಷಾತ್ ಪರಮಾತ್ಮ, ಶಕ್ರ, ಇಂದ್ರ 8ನೇ ಕಕ್ಷೆಯಲ್ಲಿ, ವಿವಸ್ವಾನ್ ನಾಮಕ ಸೂರ್ಯ 12ನೇ ಕಕ್ಷೆ, ವರುಣನಾಮಕ ಸೂರ್ಯ 13ನೇ ಕಕ್ಷೆ, ಮಿತ್ರನಾಮಕ ಸೂರ್ಯ 17ನೇ ಕಕ್ಷೆ, ಪರ್ಜನ್ಯ ನಾಮಕ 20ನೇ ಕಕ್ಷೆ. ಈ 6 ಜನನ ಹೊರತುಪಡಿಸಿ ಇನ್ನು ಉಳಿದ 6ರಲ್ಲಿ ವಿವಸ್ವಾನ್ ನಾಮಕ ಸೂರ್ಯನ ತಮ್ಮ ಸವಿತ ಅವನೇ ಭಾನು, ಶ್ರೀಕೃಷ್ಣ ಸತ್ಯಭಾಮಿಯರ ಪುತ್ರ. ಇನ್ನು ತ್ವಷ್ಟೃ ಅವನಲ್ಲಿ ಯಮನಾವೇಶ, ಪಾಂಡ್ಯ ದೇಶಾಧಿಪತಿ ವೀರಸೇನನಾಗಿ ಅವನೇ ಅವತಾರವನ್ನು ಮಾಡ್ತಾನೆ. ಅರ್ಜುನನ ಪತ್ನಿ ಚಿತ್ರಾಂಗದೆ ಈ ವೀರಸೇನನ ಪುತ್ರಿ. ಜಾವನಪಯುತ ಅಂತ ಕೆಲವರಲ್ಲಿ ಪಾಠ ಇದೆ, ಜೀವನಪಯುತ ಅಂತ ಕೆಲವು ಪುಸ್ತಕದಲ್ಲಿ ಪಾಠ ಇದೆ. ವಾಯು ಯಮ ವಿಷ್ಣು ವೀರಸೇನೋ ಮಹಾತ್ಮ ಅಂತ ಗರುಡ ಪುರಾಣದ ವಚನವನ್ನು ತಿಳಿಸಿ ಹೇಳ್ತಾರೆ. ಜೀವನಪ ಅಂದರೆ ಜೀವಿತೇಶ, ಜೀವನವನ್ನು ಕೊಡ್ತಕ್ಕಂಥ ವಾಯು, ಜೀವವನ್ನು ತೆಗಿತಕ್ಕಂಥ ಯಮದೇವರಿಗೂ ಜೀವಿತೇಶ ಅನ್ನೋ ಹೆಸರಿದೆ. ವಾಯು ಯಮ ಇಬ್ಬರ ಆವೇಶ ಮಹಾತ್ಮನಾದ ವೀರಸೇನನಲ್ಲಿ ಇತ್ತು ಅಂತ ದಾಸರಾಯರು ತಿಳಿಸ್ತಾರೆ. ಆದ್ದರಿಂದ ಜಾವನಪ ಅಥವಾ ಜೀವನಪ ಅಂತ ಈ ರೀತಿಯಾಗಿ ನಿರ್ಣಯದಲ್ಲಿ ಸ ವೀರಸೇನ ತ್ವಷ್ಟುರಂಶೋ ಯಮಸ್ಯ ಅಪಿ ಆವೇಶಯುಕ್ ಅಂತ ತಿಳಿಸ್ತಾರೆ. ಅರ್ಜುನನಿಂದ ಚಿತ್ರಾಂಗದೆಯಲ್ಲಿ ಹುಟ್ಟಿರ್ತಕ್ಕಂಥ ಬಬ್ರುವಾಹನನು ಪುತ್ರಿಕಾಪುತ್ರ ಧರ್ಮದಿಂದ ವೀರಸೇನನಿಗೆ ಪುತ್ರ ಅಂತ ಕರೆಸ್ಕೊಂಡ, ಆದ್ದರಿಂದ ಅಶ್ವತ್ಥಾಮನ ಬ್ರಹ್ಮ ಅಸ್ತ್ರವನನ್ನು ಸುಡಲಿಲ್ಲ ಅಂತ ತಿಳಿಸ್ತಾರೆ.